ಏನ್ರಿ ವಾ ನೀವ್ಯಾರು? ಏಮಮ್ಮ ಏಮಂಟಾವ್? ಎಂ ಎಂಟದಾವು? ಏಮ್ ಸಿಸ್ತಾವ್? ಎಂ ಎಲ್ಲ ಸಿಸ್ತಾವ, ಕ್ವಾಣಿಗೆ ಕಾಲ್ಬೇನ್ ಹಾಯ್ದಾವ್. ಏಮೇ ಏನೇಮೇ ನಲ್ಗ ಮಾತದ ಅಸಲೇದು ಮಾತಾಟ ನಿನ್ಗ ತಲ್ಸುಲ್ ಹೇಳಿ. ಇದು ಉಪ್ಪದ್ರೆ ನನ್ಗ ಈ ಭಾಷಾ ತಿಳಿದಿಲ್ಲ ನೋಡ. ಮನ್ಯನಿಗೆ ಹ್ಯಾಗ ಹೇಳ್ಬೇಕು ಕನ್ನಡದಲ್ಲಿ ನೀನು ಯಾರು ಅಂತ? ಹೌದು, ಹಾ ನಾನು ಕೊರವಂಜಿ. ಕೊರವಂಜಿ? ಹೌದಮ್ಮ. ಕೊರವಂಜಿಯರ್ ನಾನು ನೋಡಿಲೇನು? ನೋಡಿದ್ಯಮ್ಮ ಸಾಕಷ್ಟು ಮಂದಿ. ಅವ್ರು ಹೇಗಿರ್ತಾರೋ? ಹರ್ಕ ಬರ್ಕ ಸೀರೆ ಹತ್ತನ್ನೆರಡು ತ್ಯಾಪಿ ಕುಬುಸ ತಲೆ ಮೇಲೆ ಹಿಡಿಗೆ ಕೈಯಾಗ ಬಡಿಗೆ ಬಗಲಿಗೆ ಬಿದ್ದಿರ್ತಾರ ಹತ್ತು ಹನ್ನೆರಡು ವರ್ಷದ ಕೂಸಿನ. ಚೇಚೆ ನಾನು ಅಂತಕ್ಕೆಲ್ಲ. ನೀ ಅಂತಕ್ಕೆಲ್ಲ. ಅಲ್ಲ ನೀ ಅಂತಕ್ಕೆವ? ನಾನು ದೇವಲೋಕದವಳು. ದೇವಲೋಕ? ಹೌದಮ್ಮ. ಆ ದೇವಲೋಕದಿಂದ ಈ ಭೂಲೋಕಕ್ಕೆ ಹ್ಯಾಗ ಬಂದೆ? ಹ್ಯಾಗ ಬಂದೆ? ಏನನ್ನುತ್ತ ಬಂದೆ ಅದನ್ನ ಹೇಳು. ದೂತೆ ಕೇರಿ ಕೇರಿ ಅವಳು ಆಡುತ್ತಾ, ಕೇರಿ ಕೇರಿ ಅವಳು ಆಡುತ್ತಾ ಮಣಿ ಮಣಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಶಕುನ ಶಾಮುದ್ರಕ್ಕೆ ಹೇಳುತ್ತಾ ಇಲ್ಲಿ ಬಂದದಾಗ್ಯದ. ಹಂಗಾದ್ರೆ ನಮಗಿಂತಲೂ ಹೆಚ್ಚಿನ ವಿದ್ಯಾ ನಿನ್ನ ಹತ್ತಿರ ಏನದವ? ಏನದ? ನನಗೇನು ಬರ್ತದ ಅದನ್ನ ಹೇಳು. ಆಗಲಿ ಆಗಲಿ, ಹಾ ಕೇಳು. ಹಸನಾಗಿ ಕೇಳಿರವ್ವ ಕುಶಿಲಾದ ಎಲ್ಲ ಮಾತು ಬಂದು ಒಳ್ಳೆ ಭಕ್ತಿಯಿಂದ ಕೇಳಿದ್ರೆ ತಿಳಿತಾವ್. ಭಕ್ತಿ? ಹೌದು. ಭಕ್ತಿ ಅಂದ್ರೆ ಏನ ಅದೇ ಗೊತ್ತಿಲ್ಲ ನನಗೆ. ಇಲ್ಲ ನೋಡಮ್ಮ, ಭಕ್ತಿ ಅಂದ್ರೆ ಹೇಗಿರ್ತದ? ಹೇಗ ಈ ಚಲಿಸುವ ಪ್ರಪಂಚವೆಲ್ಲ? ಈ ಚಲಿಸುವ ಪ್ರಪಂಚವೆಲ್ಲ ಆ ಪರಮಾತ್ಮನಿಂದಲೇ ನಂಬಿಕೆ ಇಡೋದೊಂದು ಭಕ್ತಿ ಅದಮ್ಮ. ನಡೆಯುವುದೆಂದು ನಂಬಿಕೆ ಇಡುವುದೇ ಒಂದು ಭಕ್ತಿ. ಭಕ್ತಿ ಅದ. ಭಕ್ತಿ ಅಂದ್ರೆ ಒಂದೇನ? ಒಂದ ಭಕ್ತಿ. ಯಾಕ ನವವಿಧ ಭಕ್ತಿಗಳಿದ್ದಾವ. ಅವು ಯಾವು? ಅವು ಯಾವು? ಶ್ರವಣಂ. ಶ್ರವಣಂ. ಕೀರ್ತನಂ. ಕೀರ್ತನಂ. ಸ್ಮರಣಂ. ಸ್ಮರಣಂ. ಪಾದಸೇವನಂ. ಪಾದಸೇವನಂ. ಅರ್ಚನಂ. ಅರ್ಚನಂ. ವಂದನಂ. ವಂದನಂ. ದಾಸ್ಯಂ. ದಾಸ್ಯಂ. ಸಖ್ಯಂ. ಸಖ್ಯಂ. ಆತ್ಮನಿವೇದನಂ. ಆತ್ಮನಿವೇದನಂ. ಹೀಗೆ ಒಂಬತ್ತರ ಭಕ್ತಿಗಳಿದ್ದಾವಮ್ಮ. ಹೌದವಾ? ಒಂಬತ್ತರದ ಭಕ್ತಿ ಅವ ಅಂತ ಹಂಗ ಉಳ್ದಾವ? ಇವನ್ ಯಾರ ಮಾಡಿ ಮುಕ್ತರಾಗ್ಯಾರ? ಹೌದಮ್ಮ. ಅದನ್ನ ಹೇಳು. ನೋಡದೋತೆ ಒಂದೊಂದು ಭಕ್ತಿ ಮಾಡಿ ಒಬ್ಬೊಬ್ಬರು ಮುಕ್ತಿ ಕಂಡಿದ್ದಾರೆ. ಹಂಗಾದ್ರೆ ಯಾವ ಭಕ್ತಿಯಿಂದ ಯಾರು ಮುಕ್ತರಾದ್ರು? ಶ್ರವಣ ಭಕ್ತಿಂದ ಪರೀಕ್ಷಿತ ರಾಜ. ಪರೀಕ್ಷಿತ ರಾಜ. ಕೀರ್ತನ ಭಕ್ತಿಂದ ನಾರದರು. ನಾರದರು. ಸ್ಮರಣ ಭಕ್ತಿಂದ ಪ್ರಹ್ಲಾದ. ಪ್ರಹ್ಲಾದ. ಪಾದಶ ಭಕ್ತಿಂದ ಲಕ್ಷ್ಮಿ. ಲಕ್ಷ್ಮಿ. ಅರ್ಚನ ಭಕ್ತಿಂದ ಪೃಥ್ವರಾಯ. ಪೃಥ್ವರಾಯ. ವಂದನ ಭಕ್ತಿಂದ ಅಕ್ರೂರ. ಅಕ್ರೂರ. ದಾಸ್ಯ ಭಕ್ತಿಂದ ಮಾರುತಿ. ಮಾರುತಿ. ಸಖ್ಯ ಭಕ್ತಿಂದ ಅರ್ಜುನ. ಅರ್ಜುನ. ಆತ್ಮನ ಭಕ್ತಿ ಮಾಡಿ ಬಲಚಕ್ರವರ್ತಿ ಮುಕ್ತಿ ಕಂಡಿದ್ದನು ದೂತೆ. ಆತ್ಮ ನಿವೇದನ ಭಕ್ತಿಯಿಂದ ಬಲಚಕ್ರವರ್ತಿ ಮುಕ್ತನಾದ. ಮುಕ್ತನಾದ. ಕೊರವಂಜಿ ಅವ್ರಿಗೆ ಶಕ್ತಿ ಯುತ್ತು ಮಾಡಿ ಮುಕ್ತಿ ಆದ್ರು. ಹೌದೌದು. ನನ್ನಲ್ಲಿ ಭಕ್ತಿನೂ ಇಲ್ಲ, ಶಕ್ತಿನೂ ಇಲ್ಲ, ಮುಕ್ತಿ ಆಗ್ಬೇಕಂತ ಆಸೆ ರಗಡದ. ಹೌದೌದು. ದುಡುಕಿರ ಆಗಿರಬಾರ್ದು, ಪಗಾರನ ಪೂರ್ಣ ಕೆಡ್ಕೊಳಕ್ಕೆ ನೀನು. ಹೌದು ಬಿಡವ, ನೆಲಕ್ಕಿದಷ್ಟು ಹರ್ಕೊಂಡು ಹೋಗುದು. ಹೌದು. ಇದ್ರಾಗ ಯಾವ ಭಕ್ತಿ ಶ್ರೇಷ್ಠ ಅಂತ ಕೇಳ್ತೀನಿ. ಇದರಲ್ಲಿ ಶ್ರವಣ ಭಕ್ತಿ ಶ್ರೇಷ್ಠವಾದಂತದ್ದು. ಶ್ರವಣ ಭಕ್ತಿ. ಹೌದು. ಹೋಗ್ಲಿ ಬಿಡವ, ಈಗ ನಮ್ಮಲ್ಲಿ ಒಬ್ರು ಕೇಳೋರು ಇದ್ದಾರೆ, ಹೋಗ್ಬಿಡು ನಡಿ. ನಿಮ್ಮಲ್ಲಿ ಯಾರು ಕೇಳಿದಾರ? ಅಲ್ಲ, ನಮ್ಮ ದರ್ಶಾಣಿ ಅವ್ರಂತ ಇದ್ದಾರ. ಇದ್ದಾರ? ಅಲ್ಲೇ ಕೇಳುದು ಹೇಳುದು ಮಾಡ್ನು, ಅಲ್ಲೇ ಅವ್ರ ಮಂದಿರಕ್ಕೆ ಹೋಗ್ಬಿಡ್ನು. ಹೋಗಣು. ಹಾ ನಡೆಯಮ್ಮ. ಅವನು ನಡೆದು ಬಿಡು. ದೂತೆ, ಆ ಈ ನನ್ನ ಕಂದನ ಜೋಗಳ ಹಾಡುತ್ತಾ ಆ ಭಗವಂತ ನಾಮಸ್ಮರಣ ಮಾಡ್ತಾ ಹೋಗಣಮ್ಮ. ಹಾ ಹೆಂಗ ಮಾಡ್ತೀರಿ? ಆಗ್ಲಿ, ಹಂಗೆ ಆಗ್ಲಿ, ಹೋಗ ನಡಿ. ಹ್ಮ್. ಮನಮೋಹನ ಮನ ಮೋಹನ ಮನದೋಳು ಮನೆ ರಂಜನ ಕಸ್ತೂರಿ ತಿಲಕವ. ದ್ವರ್ಶಾನಿ ಮಂದಿರ ಇದೇ ನೋಡಮ್ಮ ನಮ್ಮ ದ್ವರ್ಶಾನಿ ಮಂದಿರ ಎಷ್ಟು ಶ್ರೀಂಗಾರ ಅದಮ್ಮ ಬಹಳ ಆನಂದ ಅದ ಎಷ್ಟು ಆನಂದ ಅದ ಹೌದು ಹೌದೌದು ಹಾಗಾದ್ರೆ ನಿಮ್ ದ್ವರ್ಶಾನಿಗೆ ಹೇಳು ವರದಿ ಕೊಡ್ಲಿ ಆಗಲಿ ಆಗಲಿ ಅಮ್ಮ ದ್ವರ್ಶಾನಿ ಯಾಕದೂತೆ ಕೊರವಂಜಿ ಬಂದಾಳ್ರಿ ಕೊರವಂಜಿ ಬಂದ್ರೆ ನೀಡಿ ಕಳಿಸು ಅಂತ ನೀಡಿ ಕಳಿಸು ಅಂತ ಕೊರವಂಜಿ ಅಲ್ಲ ಮತ್ತೆಂತ ಕೊರವಂಜಿ ಆತ್ಮಜ್ಞಾನ ಅಪರೋಕ್ಷ ಜ್ಞಾನ ಮಹಾಜ್ಞಾನಿ ಕೊರವಂಜಿ ಕರ್ಕೊಂಡು ಬಂದಿನಿ ಎಲ್ಲಿದ್ದಾಳೆ ಇಲ್ಲೇ ಬಾಗಲ್ದಾಗ ಇದ್ದಾಳ್ರಿ ಏ ಬಾಗಲ್ ಅನ್ನಬಾರದು ಏ ಬಾಗಲ್ ಬಾಗಲ್ ಅನ್ನಬಾರದು ಮಣಿಗೆ ಮಣಿ ಅನ್ಬಾರ್ದ್ರ ಅಂದ್ರೆ ಏನು ಬಡವರ್ದಿದ್ರ ಬಾಗಲ ದೊಡ್ಡವ್ರದಿದ್ರ ಮಹದ್ವಾರ ಅಲ್ಲೇ ಅದ್ರ ಮುಂದೆ ಕೂತಾಳ ನೋಡುವ ಏನು ನಾನ ಬರ್ಬೇಕೇನು ಬರಲ್ಲ ಊರಿಂದ ಊರಿಗೆ ಬಂದಾರ ಹಾಗಾದ್ರೆ ಬಂದೆ ಬರಿ ಬರಿ ದೂರದಿಂದಲೂ ಬಂದೆ ಇಲ್ಲೇ ಇದ್ದಾಳ ನೋಡ್ರಿ ಕೊರವಂಜಿ ಬಾಳ ಚಂದ ಇದ್ದಾಳ ಏ ಬಾಳ ಚಂದ ಇದ್ದಾಳ ಅಂತ ಹೇಳಿ ತಂದಿನಿ ಅಲ್ಲ ಈ ಕೊರವಂಜಿ ಎಷ್ಟಾರ ಚಂದ ಇದ್ದಾಳು ಏ ಬಾಳ ಚಲೋರಿ ಇರ್ಲಿ ಈ ಕೊರವಂಜಿ ನೋಡಿದ್ಕೊಳ್ಳೆ ನನ್ ಹೀಗಾಗ್ಲಿಕ್ಕತ್ತು ಹೀಗ್ಯಾಕ ಆಗ್ಲಿಕ್ಕತ್ತಿ ಹೀಗ್ಯಾಕ ಆಗ್ಲಿಕ್ಕತ್ತಾರ ಹೆಂಗಾರ ಆಗ್ಲಿಕ್ಕತ್ತಿದ್ರಿ ಈ ಕೊರವಂಜಿ ಮೇಲೆ ಮನಸ್ಸಾಗ್ಯದ ತಣ್ಣಗ ಮಾಡಿದಲ್ಲ ಯಾಕ ಅಲ್ಲವ ಆಕೆ ಕೊರವಂಜಿ ಇದ್ದಾಳ ಅಂತ ನಾ ಹೇಳ್ತಾನೋ ಆಕೆ ಮೇಲೆ ಮನಸ್ಸಾಗ್ಯದ ನೀ ಹೇಳ್ತೀಯಲ್ಲ ಅಲ್ಲ ಸೀರಿಯವ್ರು ಸೀರಿಯವ್ರು ಒಂದಾಗಿ ಹೋದ್ರು ದೋತರದವ್ರು ಏನು ದತ್ತಕ್ಕೆ ಹೋಗೋದೇನು ಇಷ್ಟ ಅಲ್ಲ ಆಕೆ ಕೂಡ ಬೆಣ್ಣತ್ ಹೋಗಂಗಾಗ್ಯದ ಸಣ್ಣಗ ಮಾಡಿದಿಲ್ಲ ಮಣಿ ಮುರಿದಿಟ್ಟಿ ಹೋಲ್ಬಿಡು ಈಗ ನಾ ಕೇಳಿ ಬರ್ತನ್ರಿ ಕೇಳಿ ಬಾ ಈಗ ಆಗ್ಲಿಕ್ಕೆ ಕಾರಣ ಏನು ಕೊರವಂಜಿ ಯಾಕೆ ದೋತೆ ಈಗ ನಮ್ಮವ್ವ ಅವ್ರ ಮನಸ್ಸ ನಿನ್ ಮ್ಯಾಲ ಆಗ್ಯದ ನನ್ನ ಮ್ಯಾಗ ಏನಾಗ್ತದ ಮತ್ತ ಅವ್ರು ಹೇಳ್ಯಾರ ಈಗ ಏನಂತಾಳು ನಿಮ್ ಮ್ಯಾಲ ಮನಸ್ಸು ಆಗ್ಯದಂತ ನನ್ ನೋಡಿ ಏನಾಗ್ತದ ಅಕ್ಕೆ ಮನುಷ್ಯನ ತಪ್ಪ ಅಂತ ಹೇಳೋ ಮನುಷ್ಯನ ತಪ್ಪ ಆದ್ರೂ ಆಗಿರ್ಬೋದು ಆದ್ರಾಗಿರ್ಬೋದು ಇದ್ಯಾ ದೊಡ್ಡ ಮಾತ ಹೆಂಗ್ರಿ ಆಗ್ಲಿಕ್ಕೆ ಒಂದು ಕಾರಣ ಅದ ಕಾರಣ ಏನು ಕಾರಣ ಏನು ಕಾರಣ ಅಂದ್ರೆ ಹೇಗ ಬ್ರಹ್ಮಾಂಡದ ಹಾಗ ಪಿಂಡಾಂಡ ಹೇಗ ಬ್ರಹ್ಮಾಂಡದ ಅದರಂತೆ ಪಿಂಡಾಂಡ ಹೇಗೆ ಬ್ರಹ್ಮಾಂಡ ಅಷ್ಟು ದಿಕ್ಕುಗಳವ ನೋಡು ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಅಟದೊಂದು ಚಕ್ರ ಇರ್ತದ ಚಕ್ರ ಅಂದ್ರೆ ದಳ ಈ ಚಂಚಲ ಸಭಾದ ಮನಸ್ಸು ಯಾವ ದಳದಾಗ ಹೋಗಿ ಕೂಡ್ತದ ಕೂಡ್ತದ ಬುದ್ಧಿ ವಿಕಾರ ಆಗ್ತದ ನಿಮ್ಮ ದರ್ಶನ ಮನಸ್ಸ ಕಾಮದಳ ಮೇಲೆ ಹೋಗಿ ಕೂತದ ನನ್ ನೋಡಿ ಏನಾಗ್ತದ ಮನುಷ್ಯನ ತಪ್ಪು ಮನುಷ್ಯನ ತಪ್ಪ ಅಂತ ಹೇಳೋಗ ಬರೋಬ್ಬರಿ ಆತಾಡ್ರಿ ಏವಾ ಯಾಕದೂತೆ ಇದು ಬೇರೆ ಆತಾಡ್ರಿ ಏನಾತು ಹ್ಯಾಗ ಬ್ರಹ್ಮಾಂಡದೆ ಅದರಂತೆ ಪಿಂಡಾಂಡ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಅಷ್ಟ ದಳದ ಒಂದು ಕಮಲ್ ಇರ್ತದಂತ ಯಾವ ದಳದ ಮೇಲೆ ಮನಸ್ಸು ಹೋಗಿ ಕೂಡ್ತದ ಅಂತ ಬುದ್ಧಿ ಮನುಷ್ಯನಿಗೆ ಉತ್ಪತ್ತಿ ಆಗ್ತದಂತ ಈ ಸದ್ಯ ನಿಮ್ಮ ಮನಸ್ಸು ವರ್ಣದಳಂ ವಿಲಾಸ ಬುದ್ಧಿ ಪಶ್ಚಿಮ ದಳದ ಮೇಲೆ ಹೋದ ಕಾರಣ ಕಾಮಿಕಾರ ಆಗಿರ್ಬೋದಂತ ನಿಮ್ ತಪ್ಪಲ್ಲ ಮನುಷ್ಯನ್ ತಪ್ಪ ಅಂತಾರ ಕೊರವಂಜಿ ಅಲ್ಲ ಪರಮಾತ್ಮರು ಬೆಕ್ಕಿನ ಕನಸಿನಾಗ ಇಲ್ಲಿನ ಬರ್ತಾವೇನು ಇಲ್ಲೇನು ಬರ್ತಾವ ಬಾಲ ಮಿಸ್ಕ್ಯಾಡ್ಸ್ಕೊಂತ ಅಲ್ಲವಾ ನಾ ಕೊರವಂಜಿ ಅಂತೇನು ನೀ ಪರಮಾತ್ಮರ ಅಂತಿ ಹೌದಾ ನಿನಗೂ ಸಂಶಯ ಏನ ಬೇಡ ಮುಂದಕ್ಕೆ ಬಾ ಅಲ್ಲ ನೋಡು ಕೈಯಾಗ ಏನದ ನೋಡು ಐದೂತೆ ಕೂಸದ ಅಂದ್ರೆ ಗಂಡಸೂರು ಹಿಂಗಾಗಿ ಹಾಡುತ್ತಾರ ಗಂಡಸೂರ ಏನ್ ಹಾಡಿತಾರ ಅಕಸ್ಮಾತ್ ಆಗಿ ಗಂಡಸೂರು ಹಾಡದ್ ಮಾಡ್ಕೊಂಡ್ರೆ ಹರಿಸಿಗೆ ಹಾಕಂಗಿಲ್ಲ ಅವನು ಮತ್ತೆಲ್ಲಿ ಹಾಕುದು ಉತ್ಸವ ಗಂಡಸೂರು ಹಾಡದ್ ಮಾಡ್ಕೊಂಡ್ರೆ ಹರಿಸ್ತಾವ ಎಂದಾರ ಎಳದ ಹೊರಗಿನ ಕಟ್ಟಿಗೆ ಹೋಗೋದು ಮಾಡಿ ಕಾರ್ಬಾರ ಬೀಳ್ ಬಿಸಲಾಗಂತ ಹೋಲ್ಬಿಡು ಒಂದ್ ಮಾತಾರ ಮಾತಾಡ್ಸಿ ನೋಡಿ ಹೋಗುದಲ್ಲ ಅಲ್ಲೇ ಇರ್ತದ ಒಂದ್ ಮಾತು ಮಾತಾಡ್ಸಿ ಮಾತಾಡ್ಸ್ರಿ ಕೊರವಂಜಿ ನೋಡಿ ಧನ್ಯಳಾದಿನೆ ನೋಡಿ ನಾ ದನ್ನ ದನ್ನಳಾದೆ. ನನ್ನ ನೋಡಿ ಜಗತ್ತನ್ನು ದನ್ನ ಆಗ್ತದ. ನೀ ಅಂದ್ರೆ ಏನೋ ಕೇಳದೆಲ್ಲ ದೂತ. ಏನಾತ್ರಿ ಅಮ್ಮ ಕೊರವಂಜಿ, ನಿನ್ನ ನೋಡಿ ನಾ ದನ್ನ ದನ್ನ ಅಂದ್ರೆ ಏನವ ಕಿಕ್ಕಿ? ಏನಂದ್ರಿ ನೀ ಅಷ್ಟೇ ಅಕ್ಕ, ನನ್ನ ನೋಡಿ ಜಗತ್ತ ದನ್ನ ಆಗ್ತದ ಅಂತಾಳ. ಆದ್ರೆ ಏನಾತ್ರಿ ಏನಕ್ಕತಿ? ಯಾಕ್ರಿ ಜಗತ್ತ ದನ್ನ ಬಗ್ರಿ? ಯಾರಿಂದ? ಯಾರಿಂದಮ್ಮ? ನನ್ನ ಪರಮಾತ್ಮರ್ಲಿಂದ. ಹೌದಿಲ್ಲ? ಹೌದು. ಇಕ್ಕೆ ನೋಡಿ ಏನ್ ದನ್ನ ಆಗ್ತದ? ಇಕ್ಕೇನು ಕೊರವಂಜಲ್ಲ, ಪರಮಾತ್ಮರು. ಅದು ಏನೇ ಇರ್ಲಿವಾ, ಒಂದೆರಡು ಘಟ್ಟಿ ಹಂಗ ಪ್ರಶ್ನೆ ಹಾಕಿ ನೋಡು. ಹೌದು. ಉತ್ತರ ಹೆಂಗ್ ಬರ್ತದ? ಎಣ್ಣ ಮನಸ್ಸಿಂದ ಮಾತು ಕೇಳಿದ್ರಿ ಹೇಳೇನ? ಕೇಳಿದ್ರಿ ಹೇಳೇನ? ಅವು ಇಕ್ಕಿ ಸೊಕ್ಕ ಕೇಳಿದೇನ ದೂತೆ? ಏನಾತ್ರಿ ಅಮ್ಮ ಕೊರವಂಜಿ, ಎಣ್ಣ ಮನಸ್ಸಿಂದ ಮಾತು ಕೇಳಿದ್ರಿ ಹೇಳೇನ ಅಂದ್ರ ಕೇಳಿದ್ರಿ ಹೇಳೇನ ಅಂತಾಳ. ಕೇಳಿದ್ರಿ ಹೇಳೇನು? ಓದ್ಬಿಡ್ರಿ, ನಾ ಕೇಳ್ತೇನು. ಕೇಳ ಕೊರವಂಜಿ. ಏನಮ್ಮ? ನಮ್ಮವ್ವ ಅವರು ನನ್ನ ಮಾತು ನಮ್ಮ ಮನಸ್ಸಿನಲ್ಲಿ ಇದ್ದಂತ ಮಾತು ಹೇಳೇನಂದ್ರೆ ಕೇಳಿದ್ರಿ ಹೇಳೇನು ಅಂತ ಅಂತ. ಅಲ್ಲ ದೂತೆ, ನಿಮ್ಮ ದೊರಸೇನೆ ಮಾತಾಡಿಸೋ ಪದ್ಧತಿ ಹೀಗದ? ಕಲ್ಕೊಂಬಂದಿರಲ್ಲ ಪದ್ಧತಿ ನೋಡ್ವಾ? ನಾವು ನಾವ್ ಯಾರನ್ನು ಕೇಳಿದವ್ರು ಅಲ್ಲ. ಅಲ್ಲ, ಕೇಳು ಪದ್ಧತಿ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಇವತ್ತು ನಮಗ ಅದ್ ಪದ್ಧತಿ ಗೊತ್ತಿಲ್ಲ, ತಿಳಿಸು. ಆಗಲಿ ಆಗಲಿ. ಹಾ, ನನ್ನ ಪದ್ಧತಿ ಅಂದ್ರೆ ಏನು? ಏನು ಮಾನ್ಯತ ಸ್ಥಳದಲ್ಲಿ ಮಾನ್ಯತ ಕೊರವಂಜಿ ಸನ್ಮಾನದಿಂದಲಿ ನೀನು ಕೇಳಿದರೆ ನಾನು ಹೇಳುವೆನು ರಾಜಮಾನಿನಿ, ನೀ ಎನಗೇನು ಕೊಡವಿ? ಹೇಳಿಲ್ಲ ಬಿಟ್ಲಿಲ್ಲ. ಏನ್ ಏನ್ ಕೊಡ್ಲಿ ಅಂತ ಕೇಳ್ತಾಳ? ಏನು ನಾ ಕೊಡಲೆಂದು ಮನದಲ್ಲಿ ಗೇನಿಸಲು ಬೇಡ. ಏನು ನಾ ಕೊಡಲೆಂದು ಮನದಲ್ಲಿ ಧೀನಿಸಿ ಬೇಡ ಅಂತಾಳ. ಪುಗ್ಶೆಟ್ಟು ಹೇಳುವಂಕ ಅಂತಾಳ. ಹೇಳಿ ತಿರುಗಿ ಬಾ ಕೊರವಿ ಅಂದರೆ ಮತ್ತೆ ಬರುವಳು ನಾನಲ್ಲ. ನಿನ್ಗೆ ಯಾರು ಅಗಾವ್ ಕೊಟ್ಟು ಕೇಳ್ಯಾರೇನು? ಅಗಾವ್ ಯಾರು ಕೊಟ್ಟು ನನ್ನ ಕೇಳ್ಯಾರು? ಅದನ್ನ ಹೇಳು. ಅವ್ರ ಹೆಸರು ಹೇಳ್ಬೇಕು. ಕೂಣ ಬೇಳುವೆ ಜಾನಕಿ, ಜಾನಿಯ ಕೌಸಲ್ಯ. ಜಾನಕಿ ಅಂದ್ರೆ ಸೀತಾದೇವಿ. ಸೀತಾದೇವಿ ಮನದಲ್ಲಿ ರುಕ್ಮಿಣಿ. ಏದೂತ ಏನಂತ ನೋಡಲ್ಲಿ? ಏನಾತ್ರಿ ನೋಡಲ್ಲಿ? ಕೇಳ್ಯಾರ ಕೇಳ. ಯಾಕೇನಂತ ಮನದಲ್ಲಿ ರುಕ್ಮಿಣಿ ನೋಡಲ್ಲಿ? ಏನಾತ್ರಿ? ಅಲ್ಲ ನನ್ನ ಸೌಂತಿ ಹೆಸರು ಯಾಕೆ ತಗೋತಾಳಕ್ಕೆ? ಸೀತಾದೇವಿ ನಿಮ್ ಸೌಂತಿ ಏನು? ಏನಂದಕ್ಕಿ ಮತ್ತೆ ಏನಂದ್ರಿ? ಮಾನದಲ್ಲಿ ರುಕ್ಮಿಣಿ ಅಂದನ. ನಮ್ಮವ್ವ ಅವ್ರ ಸಾವತಿ ಹೆಸರು ಅವ್ರ ಮಂದಿರದಾಗ ಯಾಕ? ಯಾಕ ಅವ್ರ ಮಂದಿರದಾಗ ಯಾಕ? ಇದೇಗ ಏನಂದಿ? ಏನಂದಿ ಕೊಟ್ಟಾರ ಹೆಸರು ಹೇಳಂದಿ. ನನಗೆ ಯಾರು ಕೊಟ್ಟು ಕೇಳ್ಯಾರ ಅವ್ರ ಹೆಸರು ಹೇಳಿನಿ. ಅವ್ವ ಕೊಟ್ಟವ್ರ ಹೆಸರು ಕೊಂಡಾಡ್ತ ಕೊಟ್ಟವ್ರ ಹೆಸರು ಕೊಂಡಾಡೋದ್ರ ಬಗಲಿಕ್ ಒಂದ್ ಚೌಡಿಕೆ ಹಾಕು. ಅವ್ರ ಮನಿ ಮುಂದ್ ಹೋಗ್ಬೇಕು. ಕಟ್ಟಾಕ ಕಟ್ಟಾಕ ಅವ್ರ ಮನಿ ಮುಂದ್ ಹೋಗು. ಸೇಜಿ ಹಾಗಲ್ಲ, ಯಾಕೆ ಹೆಸರು ತಗೊಂಡ್ರೆ ತಿಳಿಸಿಟ್ಟು ಬಂದದ? ನೀ ಆಕೆ ಹೆಸರು ತಗೋ, ನೀನ್ ಏನ್ ಬೇಡ್ತಿ ಅದನ್ನ ಕೊಡ. ಆಗಲಿ ಆಗಲಿ ಆಗಲಿ. ದಾನ ಸೂರಳು ನಿಮ್ಮ ಸತ್ತೇ ಬಾಮಿ. ಬಹಳ ಚೆನ್ನಾಗಿ. ದಾನ ಸೂರಳು ನಿಮ್ಮ ಸತ್ತೇ ಬಾಮಿ, ಅವರೆಲ್ಲ ಕೊಟ್ಟದ್ದು ಕೊಡಯನಗೆ, ಅದಕ್ಕಿಂತ ಹೆಚ್ಚೇನ ಕೊಡಬೇಡ ನೀ, ಕೊಡಬೇಡ ನೀ. ಅವರು ಮೊದಲಿಗೆ ತನು ಮನ ಧನ ಅರ್ಪಣ ಮಾಡಿ ಕೇಳ್ಯಾರ. ಹೇ, ನಾವು ತನು ಮನ ಧನ ಅರ್ಪಣ ಮಾಡಿ ಕೇಳ್ತೀವಲ್ಲ. ಕೇಳ್ತರಿ? ಇನ್ನು ಸಾಹಿತ್ಯಗಳದಾವ. ಏನ್ ಬೇಕು? ಏನೇನು ಬೇಕು? ಹಾ ಕೇಳು. ಬಾಮೆ ಬಿಡಿ ಮತ್ತು ಮರದಲ್ಲಿ ತರಿಸ ಮೊದಲಿಗೆ ಮೂರು ಮರ ಬೇಕು ನನಗೆ. ಮೂರು ಮರ? ಇಂತ ಅಗ್ಗದ ಕೊರವ ನೀನ್ ಯಾಕೆ ಕರ್ಕೊಂಡು ಬಂದಿ ಅಂತ ಹೇಳಿ ಯಾರನ್ನ ಮಣಿ ಬಿಟ್ಟು ಹೊರಗೆ ಹಾಕಿನಿ? ಯಾಕ ಮೂರು ಮರ ಹೌದಲ್ಲ? ಎಂತ ಒಂದು ಅಂತವ್ರ ತಗೋ ಬುಡ್ರ ಮನೆ ಬಿದಿರಿನವ್ರಿ ಅಂತವ್ರ ತಗೋಗು. ನಾನು ಕೇಳ್ದು ಬಿದಿರಿನ ಮರ ಅಲ್ಲ, ಬಂಗಾರದ ಮೂರು ಮರ ಬೇಕಮ್ಮ. ಮೂರು ಬಂಗಾರ ಮರ? ಹೌದೌದು. ಇದು ಅಲ್ದ ಇನ್ನ ಇದು ಅಲ್ಲಿ ಆ ಬಂಗಾರ ಮರ ತುಂಬಾ ಜಾತ ಮುತ್ತುಗಳು ಬೇಕು. ಇವನಾದ್ರೂ ಕೊಡವ್ರ ನಾವಲ್ಲ. ಕೊಡವ್ರ ನೀವಲ್ಲ, ಕೊಡವ್ರ ಅವ್ರ. ಕೊಡವ್ರವ್ರ ಅಲ್ಲಮ್ಮ, ಕೊಡವ್ರಲ್ಲಷ್ಟು ಕಾರ್ಬಾರ್ ಮಾಡ್ತೇನಿ. ಏ ಕಾರ್ಬಾರ್ಕ ಕುಡ್ಕೋ ಏನ್ ಸಂಬಂಧ, ದೊಡ್ಡವ್ರ ಆಳ ಬಡಿಲಿ ಬಡಿಸಿಕೊಳ್ಳಿ ಕಾರ್ಬಾರ್ ಮಾಡವ್ರ ನಾವು. ಏ ಕೊಡಕ್ಕೆಲ್ಲ ಬಿಡಕ್ಕೆಲ್ಲ, ಹೋಗಿ ಕೇಳ್ಕೊಂಡು ಬಾ. ಏನ ಎಷ್ಟು ಜಾಡ್ ಜಾಡ್ ಮಾತಾಡ್ತೀಯ, ನಮ್ಗೆ ಕಿಮ್ಮತ್ತ ಇಲ್ದಂಗ ಆತಲ್ಲ. ಹೋಗ ಹೋಗ. ಏ ಅವ್ವಾ, ಯಾಕೆ ದೂತೆ? ಆಕಿನ ಕೇಳ್ಬೇಕಾದ್ರ ಮೂರು ಮರ ಬೇಕಂತ ಕೊಡಲ್ಲ. ಎಂತ ಬುಡ್ರ ಮನೆ ಬಿದ್ರೂನು ಅಲ್ಲ, ಮತ್ತೆಂತ ಮೂರು ಬಂಗಾರ ಮರ ಅಂತ ಅವನ ಕೊಡ. ಹೋಲಿ ಬಿಡು, ಇಷ್ಟೇ ಅಲ್ಲ, ಖಾಲಿ ಮರ ಅಲ್ಲ, ಮತ್ತೆಂತ ಮೂರು ಮರ ತುಂಬಾ ಜಾತ ಮುತ್ತ ಬೇಕಂತ. ಅವನಾದ್ರೂ ತುಂಬಿ ಕೊಡ. ಅವನು ಕೊಡುವ? ಕೊಡ್ತೀವಳವ. ಕೊಡ್ತಾ ಇದ್ದಿ. ಇನ್ನು ಸಾಹಿತ್ಯಗಳದಾವ. ಸಾಹಿತ್ಯ? ಹೌದು. ಏನ್ ಬೇಕು? ಮೊದಲಿಗೆ ಸಾರಣಿ ಮಾಡ್ಬೇಕು. ಇದೊಂದು ಕೆಲ್ಸ ಬೇಡ. ಯಾಕ ಸಾರ್ಸಾಕ ನನ್ನ ಹಚ್ತಾರ? ಮತ್ತ ಅವ್ರನ್ನ ಹಚ್ಚಬೇಕಂದೇನೆ? ನೆಲ ಸಾರಣಿ ಮಾಡಿ ರಂಗ ಬರ್ಸಬೇಕು. ನಾಲ್ಕು ದಿಕ್ಕಿಗೆ ತುಪ್ಪ ದೀವಿಗಳನ್ನ ಹಚ್ಚಿಡ್ಬೇಕು. ಇನ್ನು ಸಾಹಿತ್ಯಗಳದಾವ. ಎಲಿ, ಅಡಿಕೆ, ಉತ್ತತ್ತಿ, ಗೊಲಿಮುರದ ಬಾಳೆಹಣ್ಣ, ಕರಿ ಕಣ್ಣಿನ ಕಾಯಿ, ಇವೆಲ್ಲ ಸಾಹಿತ್ಯಗಳು ತಂದಿಟ್ಟು ನಿಮ್ ದೊರೆಸನ್ ತನ್ನ ಮನ್ಸ ಬಿಟ್ಟು ಗುಣಕ್ಕೆ ಗೌರವ ಕೊಟ್ಟು ಕೈ ಮುಗಿದ್ರೆ ಹೇಳಿದ್ರೆ ಒಂದು ಮಾತು ಹೇಳ್ತಾನ. ಹೇಳಿಕ್ ನನ್ ಟೈಮ್ ಆಗದ, ಹೋಗ್ತೀನಿ. ತಡ್ಕೋ, ಬಡ್ಕೋತಿಯಲ್ಲ. ಯಾಕ ಕೇಳ್ಕೊಂಡ್ ಬರ್ತೀನಿ, ದೌಡಿ ಕೇಳ್ಕೊಂಡ್ ಬಾ. ಏವಾ, ಯಾಕೆ ದೂತೆ? ಶಾಂತಿ ದೊಡ್ಡದ. ಏನು ಆಕಿನ ಕೇಳ್ಬೇಕಾದ್ರ ನೆಲ ಸಾರಣಿ ಮಾಡ್ಬೇಕಂತ? ಅದು ನಿನ್ನ ಕೆಲಸ. ನಾ ಹೂ ಅಂದ ಬಂದಿನಿ. ಇಷ್ಟೇ ಅಲ್ಲ, ಮತ್ತೇನು? ನೆಲ ಸಾರಣಿ ಮಾಡಿ ರಂಗ ಹೊಯ್ದು ನಾಲ್ಕು ಮೂಲಿಗೆ ತುಪ್ಪ ದೀವಿಗೆ ಹಚ್ಚಿಟ್ಟು ರತ್ನ ಖಚಿತವಾದ ಮಂಟಪವನ್ನು ಹಾಕಿ ಅದರ ಮೇಲೆ ಕೊರವಂಜಿನ ಕೂಡಿಸಿ ಸಾಹಿತ್ಯಗಳು ತರಬೇಕಂತ. ಕರಿ ಕಣ್ಣಿನ ತೆಂಗಿನಕಾಯಿ, ಎಲಿ ಅಡಿಕೆ, ತಂಬಾಕಾಯಿ ಇವನ್ನೆಲ್ಲ ತಂದಿಟ್ಟು ಕೈ ಮುಗಿದು ಕೇಳಿದ್ರೆ ಹೇಳಿದ್ರಿಲ್ಲ ಅಂತ ಹೊಂಟ. ಹೌದು, ಕೈ ಯಾರು ಮುಗಿಬೇಕ? ಕೈ ಯಾರು ಮುಗಿಬೇಕು? ಕೈ ಯಾರು ಮುಗಿತಾರ? ನಿಮ್ ದರ್ಶನ ಕೈ ಮುಗಿ ತಡ್ರಿ. ಯಾರಿಗೆ? ಯಾರಿಗೆ? ನನಗ ಇಲ್ಲಿದ್ ಇಲ್ಲೇ ಹೇಳ್ರಿ, ಕೊರವಂಜಿಗಂತ. ಏನು ಕೊಡ್ಬೇಕು? ಕಡಿಮೆ ಜಾತಿ ಕೊರವಂಜಿ ಕೈ ಮುಗಿಬೇಕು? ಇಲ್ಲಿ ಹಾಗೇನು ಬೇಡ. ಈಗ ನೋಡು, ನಮ್ ಮನಸ್ಸಿನಾಗಿನ ಮಾತು ಹೇಳ್ತಾಳ. ನಮ್ಗೆ ಬೇಕಾದದ್ದು ಏನು? ಪರಮಾತ್ಮ. ಆ ಪರಮಾತ್ಮ ಗಂದ ಮನಸ್ಸಿನಾಗ ಅಂದ ಮ್ಯಾಲ ಕೈ ಮುಗಿದ್ಬಿಡು ಇಷ್ಟ. ಅಮ್ಮ ಕೊರವಂಜಿ. ಏನಮ್ಮ ಕೈ ಮುಗಿದು ಕೇಳ್ತಾ ಇದ್ದೀನಿ. ಪರಮಾತ್ಮರು ಯಾವಾಗ ಬರ್ತಾರೆ? ಅಷ್ಟೊತ್ತಿಗೆ ಬರ್ತಾರೆ? ಎದ್ರ ಮೇಲೆ ಬರ್ತಾರ? ಪರಮಾತ್ಮರು ಯಾವಾಗ ಬರ್ತಾರೆ? ಎದ್ರ ಮೇಲೆ ಬರ್ತಾರೆ? ಬರ್ತಾರೋ ಇಲ್ಲೋ ಅದನ್ನ ತಿಳಿಸು. ಈ ಸದ್ಯ ಪರಮಾತ್ಮರು ಬರ್ತಾರ? ಈ ಸದ್ಯ ಬರ್ತಾರ? ಬರ್ತಾರ. ಈಗ ಪರಮಾತ್ಮರು ಬರ್ತಾರ ತಿಳಿದಲ್ಲ, ಬಹಳ ಸಂತೋಷ. ಬಹಳ ಸಂತೋಷ ಆತು. ಏನು ಸಂಶಯನ ಬೇಡಲ್ಲ? ಏನು ಸಂಶಯ ಇಲ್ಲ, ಕೈ ಮುಗಿದು ಕೇಳಿರಿ. ಪರಮಾತ್ಮರು ಸದ್ಯ ಬರ್ತಾರ? ಏನ್ ಏನು ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ. ಮನಸ್ಸಿನಾಗಿದ್ದ ಮಾತು ಕೇಳ. ನೀನ್ ಮನಸ್ಸಿನಾಗಿದ್ದ ಮಾತಾ? ಆಕಿ ಮನಸ್ಸಿನಾಗ ಏನೈತಿ ಅದನ್ನ ಕೇಳಂತ ನೋಡವ. ಆಕಿ ಮನಸ್ಸಿನಾಗ ಏನದ ಅದನ್ನ ಹೇಳಂತ. ಅಂದ್ರೆ ಏನಾಕಿ ಮನಸ್ಸಿನಾಗ ಏನದ? ನನಗೇನು ಗೊತ್ತವ, ನೀ ದೇವ್ಲೋಕದ ಕೊರವಂಜಿ ಜ್ಞಾನಿ ಅಂತ ಹೇಳ್ತಿ, ಅದಕ್ಕೆ ನೀನ್ ಅಂದ್ರೆ ಆಕಿ ಏನಂದ್ರು, ಜಗತ್ತೊಳಗ ಪರಮಾತ್ಮರ್ಗೆ ಯಾ ದೇವ್ರ ನಡ್ಕೊಂಡ್ರೆ ಸುಖ ಆಗ್ತದ, ಯಾ ದೇವ್ರ ನಡ್ಕೋಬೇಕು ಅನ್ನುವಂತ ಸಂಶಯ ಮುಡ್ಕೊಂಡಾಳಕಿ. ಅಣ್ಣ ದೇವ್ರು ಯಾವ್ದಲ್ಲ, ಆಕಿ ಗಂಡನ ದೇವ್ರು ಪರಮಾತ್ಮರಿಗೆ ನಡ್ಕೋ ಅಂತ ಹೇಳಕಿ. ಹೆಣ್ಣು ಮಕ್ಕಳಿಗೆ ಗಂಡನ ಹೊರತಾಗಿ ಇನ್ನೊಂದ್ ದೇವ್ರು ಅಣ್ಣ ದೇವ್ರು ಯಾವ್ದೂ ಅಲ್ಲ. ಎಷ್ಟು ನಡ್ಕೊಂಡ್ರ ಅವ ಅಪ್ಪಾಗ ನಡ್ಕೊಳ್ದು? ಅಪ್ಪಾಗ ನಡ್ಕೋದು ಬರೋಬ್ಬರಿ ಆತ. ಹೌದಿಲ್ಲ? ಹೌದೌದು. ಮತ್ತಿದ ಮನಸ್ಸಿನ ಎಂತ ಹಾಕಿದ್ ಹೇಳುದು ಹಿಂಗ? ಏನು ಹೆಣ್ಣು ಮಕ್ಕಳಿಗೆ ಗಂಡನ ಹೊರತಾಗಿ ಇನ್ನೊಂದ್ ದೇವ್ರೇ ಇಲ್ಲ ಅಂತ? ಗಂಡನೇ ಸರ್ವಸ್ವ ಐಶ್ವರ್ಯ ಅಂದ್ರೆ ಗಂಡ ಗಂಡಗ ನಡ್ಕೋಬೇಕಂತ ಹೇಳ್ಯಾರ. ಏ ದೂತೆ, ಇಷ್ಟತ್ರ ಹೇಳಿದ್ರೆ ಆ ಮಂದಿ ಗಂಡ್ರ ಸುದ್ದಿನ ಹೇಳ್ತಾಳ. ಮತ್ ಹೇಳ ಈಕಿ ಗಂಡ ಅದರಿಲ್ಲ ಕೇಳ. ನಮ್ಮನ್ನ ಊರಿಗೆ ಕರ್ಕೊಂಡು ಹೋಗ್ತಿರೋ ಇಲ್ಲೇ ಇಲ್ಲಾರ ಧಾರವಾಡದ ಬಸ್ ಸ್ಟ್ಯಾಂಡ್ನಾಗ ಬಿಟ್ಟು ಹೋಗ್ಬೇಕಂತೀವ ಅಲ್ಲವಾ? ಹಾದಿ ಹೋಗು ಹೆಣ್ಮಕ್ಕಳಿಗೆ ನಿಮ್ ಗಂಡ ಅದಾನೋ ಇಲ್ಲ ಸುಮ್ ಬಿಟ್ಟಾರ ನಾನ. ಯಾಕ ಯಾಕ ಏನ್ ಚಂದ ಮಾತಾಡ್ತೀರಿ? ಕೊರವಂಜಿ ಇಲ್ದ್ರಿಲ್ಲ ಅಂತ ಹೇಳ್ತಾಳ. ಕೊರವಂಜಿ ಏನಮ್ಮ? ಆದ್ರ ನಿನಗ್ ಗಂಡ ಅದಾನ ಎಲ್ಲೋ? ನನ್ನ ಗಂಡ ಇದ್ದಾನ. ಏನ್ ನಿನಗ್ ಬೇಕು ಮತ್ ನಿಮ್ ದರ್ಶನಿಗ್ ಬೇಕು? ತಣ್ಣಗಾತ ಹೋಗ. ನಮಗೆ ಯಾರಿಗೂ ಬೇಡ, ನಿನಗ ಇದ್ರ ಇದ್ದಾನ ಅಂತ ಹೇಳು, ಇದ್ರ ಇಲ್ಲ ಅಂತ ಹೇಳು. ಹೀಗೆ ಕೇಳಿ ಹಾಗಾದ್ರೆ ಕೇಳು. ಹೇಳ ದೂತೆ, ಗಂಡ ನನಗಿಲ್ಲ, ನಿಮ್ ದರ್ಶನಿಗ ಹೆಂಡ್ರಿಗೆ ಆಳ್ತಾ ಅಂತ ಹೇಳ. ಗಂಡ ಇಲ್ಲ, ಹೆಂಡ್ರನ ಹೆಂಡ್ರನ ಆಳ್ತಾನ. ಏ ದೊಡ್ಡ ಸುದ್ದಿವಾಯ್ದ ನಿನ್. ಯಾಕ? ಯಾಕ ಆಕಿ ಗಂಡ ಇಲ್ಲ ಅಂತ ಹೆಂಡ್ರನ್ನ ಆಳ್ತಾಳಂತ? ಅಲ್ಲ, ಈ ಕೆಲಮಗಳದ್ ಹೆಂಡ್ರನಂಗ ಆಳ್ತಾಳೋ? ಏನ್ ಬೇಡವ, ಇದ್ರ ಗೋಧಿ ಒಳಗ ಗೋಧಿ ತುರುಕ ಸಜ್ಜಕ್ ಹೋಳಿಗೆ ಮಾಡಿದಂಗ ಆತದ. ಅಂದ್ಮೇಲೆ ಕೇಳ ಕೊರವಂಜಿ ಅಲ್ಲ ಪರಮಾತ್ಮರು. ಅದೇನೇ ಇರ್ಲಿವಾ, ನಮಗ್ ಬೇಕಾದದ್ದೇನು? ಪರಮಾತ್ಮರು. ಹಾ ಪರಮಾತ್ಮರ ಬರ್ತಾರೋ ಇಲ್ಲೋ ಇಷ್ಟು ಕೇಳ್ಬಿಡುನು ಕೇಳು. ಹಾ ಕೊರವಂಜಿ ಏನಮ್ಮ ನೀ ಇಲ್ಲಿವರೆಗೆಲ್ಲ ಹೇಳಿದಿಲ್ಲ. ಆಗಲಿ ಆಗಲಿ, ನಮಗ್ ಬೇಕಾದದ್ದು ಪರಮಾತ್ಮ. ಪರಮಾತ್ಮರು ಪರಮಾತ್ಮ ಬರ್ತಾನೋ ಇಲ್ಲೋ? ಹೌದಾ? ಹಾ ಈ ಸದ್ಯ ಪರಮಾತ್ಮರು ಬರ್ತಾರ. ಹಾ ಪರಮಾತ್ಮರ ಧ್ಯಾನ ಮಾಡ್ರಿ. ಪರಮಾತ್ಮರ ಧ್ಯಾನ ಮಾಡೋಣ. ನಾವು ಧ್ಯಾನ ಮಾಡ್ತಾ ಕೂಡುದು ಪರಮಾತ್ಮರ್ ಕಳಿಸ್ಕೊಡ್ತಾನ. ನೀ ಕಳಿಸ್ಕೊಡ್ತಿ? ಆಗ್ಲಿ ಆಗ್ಲಿ ಆಗ್ಲಿ ಅಲ್ಲ ಪರಮಾತ್ಮರ್ ಬರ್ತಾರ ಅನ್ನಿ, ನಿಮ್ಗ ಸಂತೋಷ ಆಗ್ಯದ ರಗಡ, ನಿಮ್ಗ ಆನಂದನ ಆಗ್ಯದ, ಮತ್ ನನಗ ಆನಂದ ಆಗ್ಬೇಕಲ್ಲ. ನೀನು ನಕ್ಕೋತ್ ಹೋಗಲ್ಲ. ಏ ನಕ್ಕೋತ್ ಹೋದ್ರ ಆನಂದ ಆಗ್ತದನ? ಮತ್ತೆ ನಾಕರ ಆನಂದ ಆಗುದನು? ಆಗಲ್ಲಮ್ಮ, ನಿಮ್ ದೊರಸೇನೆ ಕೊಳ್ಳಾಗ ಮುತ್ತಿನ ಆರದ ಅದ್ ನಿಸಿದ್ ಕೊಡು, ತಗೊಂಡ್ ಹೋಗ್ ನಕ್ಕೋತ ಆನಂದ ಆಗ್ತದ. ಯಾಕ ದೂತ ಕೊರವಂಜಿ ಮುತ್ತಿನ ಹಾರ ಬೇಡ್ತಾಳ? ಅಲ್ಲ ಪರಮಾತ್ಮರು ಯಾರು ಕೇಳಿದ್ರು ಕೊಡ್ಬೇಡ ಅಂತ ಹೇಳ್ಯಾರ, ಕೊರವಂಜಿ ಕೊಟ್ರೆ ಏನ್ ಹೇಳ್ತಿ? ಇದು ದೊಡ್ಡ ಸಮಸ್ಯೆನ ಮತ್ತ. ಅಲ್ಲ ಕೊಡುದಿಲ್ಲ ಅಂತ ನೀ ಹೇಳಿ ಹೋಯ್ತನು ಅಂತ ಅವ್ರು ಹೇಳ್ಯಾರ. ಹೌದು. ಈಗ ಮತ್ ಪರಮಾತ್ಮರು ಬಂದು ಕೇಳಿದ್ರು ಏನ್ ಹೇಳುದವ ಕೊಡು ಮುತ್ತಿನ ಹಾರ ಅಂದ್ರ? ಅದೇ ಏನ್ ಹೇಳ್ತಿ? ಏನ್ ಚಲೋ ಮನುಷ್ಯ ಮನುಷ್ಯ ಆತನು ದೇವ್ರ. ಹಾ ಏನ್ ಮಾತಾಡ್ತೀನಿ ನೀನು? ನಿಮ್ದೆಲ್ಲ ಬರೋಬರಿ ಈಗ ಕೊರವಂಜಿಗೆ ಮುತ್ತಿನ ಹಾರ ಕೊಡ್ದಿದ್ರ ಪರಮಾತ್ಮರು ಬರಲ್ದಂಗ್ ಮಾಡಿಟ್ಲಂದ್ರ ಈಗೂ ಮಾಡ್ತಾಳ? ಅಯ್ಯೋ ಆಕೆ ಒಂದ್ ಮಾಡ್ತಾಳೋ ಎರಡ್ ಮಾಡ್ತಾಳೋ ಆಕೆ ರಗಡ್ ಮಾಡ್ತಾಳ, ಅದೇನೇ ಇರ್ಲಿ ಕೊಟ್ಬಿಡು. ಹಾ ಕೊಟ್ಬಿಡು ಅಂತ ತಗೋ ಕೊರವಂಜಿ. ಹಾ ನನಗ ಆನಂದ ಆತು, ಹೋಗಿ ಬರ್ತಾ ಇದ್ದೀನಿ. ಹಾ ಹೋಗಿ ಬಾ, ನಾ ಹೋಗಿ ಮಾಡ್ತಾರ ಕಳಿಸು. ನಡಲಾಳ ಕೊರವಂಜಿ. ನೀರೋಳ ಇದ್ದವಗೆ ಭಾರ ಪಟ್ಟದವಗೆ ಭೂಮಿಯ ಬಗದವಗೆ ಕರಳ ಹರಿದವಗೆ ಜಯ ಮಂಗಲ ಜಯ ಮಂಗಲ. ಬತ್ತಲ ನಿಂತವನಿಗೆ ಕೇಳಿ ಹರಿದವಗೆ ಬತ್ತಲ ನಿಂತವಗೆ ಕೇಳಿ ಹರಿದವಗೆ ಬತ್ತಲ ನಿಂತವನಿಗೆ ಕೇಳಿ ಹರಿದವಗೆ ಬತ್ತಲ ನಿಂತವಗೆ ಕೇಳಿ ಹರಿದವಗೆ ಭಕ್ತರ ಸಲುವ ನಮ್ಮ ಪುರಂದರ ವಿಠಲ ಜಯ ಮಂಗಲ ಜಯ ಮಂಗಲ. ಇದುವರೆಗೆ ಶ್ರೀಕೃಷ್ಣ ಪಾರಿಜಾತ ಕೊರವಂಜಿ ಸನ್ನಿವೇಶ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬೂತಿಹಾಳ್ ಲಕ್ಷ್ಮಣ್ ಪೂಜಾರ್ ಹಾಗೂ ಸಂಗಡಿಗರು. ಈಗ ಸಾಕ್ಷರತಾ ಹಾಡನ್ನು ಕೇಳೋಣಂತ.